ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಚತ್ರೋಪ ಚತ್ರೋಪ ಹತ್ತರೋಪ ಬಂಜಾರ ನೆಲದಾಗ ಜತ್ರೋಪ, ಮದುವಿನ ಮ್ಯಾಗ ಜತ್ರೋಪ ಬಂಜಾರ ನೆಲದಾಗ ಜತ್ರೋಪ, ಜತ್ರೋಪ ಚತ್ರೋಪ ಹತ್ತರೋಪ ಹತ್ತರೋಪ, ಜತ್ರೋಪ ಚತ್ರೋಪ ಹತ್ತರೋಪ ಹತ್ತರೋಪ. ರೈತ ಬಂಧುವರೇ, 100.5 ಮೆಗಾಹರ್ಟ್ಸ್ ಅಥವಾ 2.98 ಮೀಟರ್ಗಳ ತರಂಗಾಂತರಗಳಲ್ಲಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಕೃಷಿ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಈಗ ಮುಂದಿನ ಕೃಷಿ ಗೀತೆ ನಿಮಗಾಗಿ. ಕೃಷಿಯ ಕಷ್ಟ ಕಡಿಮೆ ಮಾಡಲು ಬೇಕು ಸರಳ ಉಪಕರಣ, ಉತ್ತಮ ಗುಣದ ಇಳುವರಿ ಪಡೆಯಲು ಬೇಕು ಹೊಸ ಹೊಸ ಸಾಧನ. ಕೃಷಿಯ ಕಷ್ಟ ಕಡಿಮೆ ಮಾಡಲು ಬೇಕು ಸರಳ ಉಪಕರಣ, ಉತ್ತಮ ಗುಣದ ಇಳುವರಿ ಪಡೆಯಲು ಬೇಕು ಹೊಸ ಹೊಸ ಸಾಧನ, ಬೇಕು ಹೊಸ ಹೊಸ ಸಾಧನ. ¶¶ ಸಲ್ಲಿಸಲು ಬೇಕು ಸರಳ ಸಲಕರಣೆ ಕೂಲಿಗಳನ್ನು ದೂರವಾಗಿಸಿ ತಪ್ಪಿಸಲಾತನ ಜಾಗರಣೆ ಕೂಲಿಗಳನ್ನು ದೂರವಾಗಿಸಿ ತಪ್ಪಿಸಲಾತನ ಜಾಗರಣೆ ತಪ್ಪಿಸಲಾತನ ಜಾಗರಣೆ ಕೃಷಿಯ ಕಷ್ಟ ಕಡಿಮೆ ಮಾಡಲು ಬೇಕು ಸರಳ ಉಪಕರಣ ಉತ್ತಮ ಗುಣದ ಇಳುವರಿ ಪಡೆಯಲು ಬೇಕು ಹೊಸ ಹೊಸ ಸಾಧನ ಬೇಕು ಹೊಸ ಹೊಸ ಸಾಧನ ರೈತರು ಮಿಶ್ರ ಅಥವಾ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಲಾಭದಾಯಕ ಬೆಳೆ ಪದ್ಧತಿಯ ಜೊತೆಗೆ ಕೃಷಿ ಆಧಾರಿತ ಉಪಕಸುಬುಗಳಾದ ಹೈನುಗಾರಿಕೆ ರೇಷ್ಮೆ ಮೀನುಗಾರಿಕೆ ತೋಟಗಾರಿಕೆ ಕೋಳಿ ಸಾಕಣೆ ಆಡು ಮತ್ತು ಕುರಿ ಸಾಕಣೆ ಮುಂತಾದ ಸಂಪನ್ಮೂಲಗಳನ್ನು ಆಧರಿಸಿ ಮಣ್ಣು ಮತ್ತು ಹವಾಮಾನಕ್ಕೆ ಹೊಂದಿಕೊಳ್ಳುವಂತೆ ಅಳವಡಿಸಿಕೊಳ್ಳಬಹುದು. ಇಂಥ ಕೃಷಿ ಪದ್ಧತಿಗೆ ಮಿಶ್ರ ಕೃಷಿ ಪದ್ಧತಿ ಅಥವಾ ಸಮಗ್ರ ಕೃಷಿ ಪದ್ಧತಿ ಅಂತ ಕರೀತಾರೆ. ಈ ಕೃಷಿ ಪದ್ಧತಿಯಿಂದ ರೈತರಿಗೆ ಲಭ್ಯವಿರುವಂತಹ ಸಂಪನ್ಮೂಲಗಳು ಅಂದರೆ ಜಮೀನು, ನೀರು, ಕುಟುಂಬದಲ್ಲಿ ದುಡಿಯುವವರು ಮತ್ತು ಜಮೀನಿನಲ್ಲಿ ಉತ್ಪಾದಿಸಿದ ವಸ್ತುಗಳ ಸಮರ್ಥ ಬಳಕೆ ಆಗುತ್ತೆ. ಈ ಪದ್ಧತಿಯಲ್ಲಿ ಬೆಳೆ ಪದ್ಧತಿ ಮತ್ತು ಉಪಕಸುಬುಗಳ ನಡುವೆ ಪೂರಕ ಸಂಬಂಧ ಇರೋದ್ರಿಂದ ಅಧಿಕ ನಿವ್ವಳ ಲಾಭ ಬರುತ್ತೆ. ಹೆಚ್ಚಿನ ಕೆಲಸ ಸೃಷ್ಟಿಯಾಗಿ ನಿರುದ್ಯೋಗ ಸಮಸ್ಯೆ ದೂರವಾಗುತ್ತೆ, ದುಡಿಯುವ ಕೈಗಳಿಗೆ ಕೆಲಸ ಸಿಗುತ್ತೆ, ಮಣ್ಣಿನ ಆರೋಗ್ಯ ಸುಧಾರಿಸಿ ಕೃಷಿ ಸುಸ್ಥಿರವಾಗಿ ರೈತರು ವರ್ಷವಿಡೀ ವರಮಾನ ಪಡೆಯಬಹುದು. ಉದಾಹರಣೆಗೆ ರೈತರು ಬೆಳೆ ಪದ್ಧತಿ ಜೊತೆಗೆ ಎರೆಹುಳು ಗೊಬ್ಬರ ತಯಾರಿಸುವುದು, ಹೈನುಗಾರಿಕೆ ಮತ್ತು ಜೈವಿಕ ಅನಿಲ ಘಟಕ ಮುಂತಾದವುಗಳನ್ನು ಅಳವಡಿಸಿಕೊಂಡಾಗ ಹೈನುಗಾರಿಕೆಯಿಂದ ದನಗಳ ಸಗಣಿ, ಮೂತ್ರ ಇತ್ಯಾದಿ ಕಸ ಕಡ್ಡಿ ಬೆಳೆ ಅವಶೇಷಗಳನ್ನು ಎರೆಹುಳು ಗೊಬ್ಬರ ತಯಾರಿಕೆಗೆ ಬಳಸಬಹುದು. ಎರೆಹುಳು ಗೊಬ್ಬರವನ್ನು ಮರಳಿ ಮಣ್ಣಿಗೆ ಹಾಕಿ ಬೆಳೆ ಉತ್ಪಾದಕತೆ ಹೆಚ್ಚಿಸಬಹುದು. ಸಗಣಿಯನ್ನು ಗೋಬರ್ ಗ್ಯಾಸ್ ಘಟಕಕ್ಕೆ ಉಪಯೋಗಿಸಿ ಅದರಿಂದ ಬಂದಂಥ ಅನಿಲವನ್ನು ಅಡಿಗೆ ಮನೆಗೆ ಮತ್ತು ದೀಪ ಉರಿಸಲು ಉಪಯೋಗಿಸಿ ಅನಿಲ ಘಟಕದಿಂದ ಹೊರಬಂದಂಥ ಸಗಣಿ ಅಂಶವನ್ನು ಫಲವತ್ತಾದ ಗೊಬ್ಬರವಾಗಿ ಬೆಳೆ ಉತ್ಪಾದನೆಗೆ ಮತ್ತು ಕಾಂಪೋಸ್ಟ್ ತಯಾರಿಕೆಗೆ ಬಳಸಿಕೊಳ್ಳಬಹುದು. ಹವಾಮಾನ, ಮಳೆಯ ಪ್ರಮಾಣ, ಮಣ್ಣು ಇತ್ಯಾದಿಗಳ ಆಧಾರದ ಮೇಲೆ ಲಾಭದಾಯಕ ಬೆಳೆ ಪದ್ಧತಿಯನ್ನು ಅನುಸರಿಸಬೇಕು. ನಂತರ ಅವರಿಗೆ ಲಭ್ಯ ಇರುವಂಥ ಸಂಪನ್ಮೂಲಗಳು ಅಂದರೆ ಜಮೀನು, ನೀರು, ದನಕರುಗಳು, ಕುಟುಂಬದಲ್ಲಿ ದುಡಿಯುವವರ ಸಂಖ್ಯೆ ಇತ್ಯಾದಿಗಳ ಬಗ್ಗೆ ಒಂದು ಸಮೀಕ್ಷೆ ಮಾಡಿಕೊಳ್ಳಬೇಕು. ಉಪಕಸುಬುಗಳ ಉತ್ಪನ್ನಗಳಿಗೆ ಬೇಡಿಕೆ ಮತ್ತು ಸಮೀಪದ ಮಾರುಕಟ್ಟೆ ಸೌಲಭ್ಯ ಪರಿಗಣಿಸಬೇಕು. ಪರಿಸ್ಥಿತಿಗೆ ಹೊಂದಿಕೊಳ್ಳುವಂತೆ ಲಾಭದಾಯಕ ಬೆಳೆ ಪದ್ಧತಿಯ ಜೊತೆಗೆ ಕೃಷಿ ಉಪಕಸುಬುಗಳನ್ನು ಆಯ್ದುಕೊಳ್ಳಬೇಕು. ಉದಾಹರಣೆಗೆ ಕಾಯಿಪಲ್ಲೆ ಬೇಸಾಯ ಮಾಡುವಂಥದ್ದು, ಹೈನುಗಾರಿಕೆ ಮತ್ತು ಕೋಳಿ ಸಾಕಣೆ ಉಪಕಸುಬುಗಳನ್ನು ಪಟ್ಟಣ ಪ್ರದೇಶಗಳು ಸಮೀಪವಿದ್ದಲ್ಲಿ ಲಾಭದಾಯಕವಾಗಿ ಮಾಡಬಹುದು. ಯಾಕಂದರೆ ಇವುಗಳ ಉತ್ಪನ್ನಗಳಿಗೆ ಅಧಿಕ ಬೇಡಿಕೆ ಇದ್ದು ಹೆಚ್ಚಿನ ಬೆಲೆ ಸಿಗುತ್ತೆ. ತಾಂತ್ರಿಕತೆಯನ್ನು ಕೃಷಿ ಪದ್ಧತಿಯ ಎಲ್ಲ ಅಂಗಗಳಲ್ಲಿ ಬಳಸಿಕೊಂಡು ಉತ್ಪಾದಕತೆ ಹೆಚ್ಚಿಸಿಕೊಳ್ಳಬೇಕು. ಉದಾಹರಣೆಗೆ ಬೆಳೆ ಉತ್ಪಾದನೆ, ಕೋಳಿ ಸಾಕಣೆ, ಹೈನುಗಾರಿಕೆ, ಮೀನುಗಾರಿಕೆ, ಜೇನು ಸಾಕಣೆ, ಅಣಬೆ ಬೇಸಾಯ, ರೇಷ್ಮೆ ಕೃಷಿ ಇತ್ಯಾದಿಗಳ ಬಗ್ಗೆ ರೈತರು ತರಬೇತಿ ಪಡೆಯುವುದು ಅವಶ್ಯಕ. ತರಬೇತಿ ಪಡೆದ ನಂತರ ಸ್ವಲ್ಪ ಮಟ್ಟಿಗೆ ಕೆಲಸದ ಅನುಭವ ಪಡೆದುಕೊಳ್ಬೇಕು. ಮಿಶ್ರ ಕೃಷಿ ಪದ್ಧತಿಯಲ್ಲಿ ವಿವಿಧ ಅಂಗಗಳ ಪ್ರಮಾಣವನ್ನು ರೈತರು ಅವರಿಗಿರುವಂಥ ಉತ್ಪಾದನಾ ಸಂಪನ್ಮೂಲಗಳ ಲಭ್ಯತೆ ಮತ್ತು ಉತ್ಪನ್ನಗಳಿಗಿರುವಂಥ ಬೇಡಿಕೆ ಅಲ್ಲದೆ ಬೆಲೆಗಳ ಆಧಾರದ ಮೇಲೆ ನಿರ್ಧರಿಸಬೇಕಾಗುತ್ತೆ. ಬೆಳೆ ಪದ್ಧತಿಯ ಉತ್ಪನ್ನಗಳು ಉಪಕಸುಬುಗಳಲ್ಲಿ ಮತ್ತು ಉಪಕಸುಬುಗಳ ಉತ್ಪನ್ನಗಳು ಬೆಳೆ ಉತ್ಪಾದನೆಯಲ್ಲಿ ಬಳಸಲ್ಪಡುವುದರಿಂದ ತಾಂತ್ರಿಕತೆಯಲ್ಲಿ ಪರಿಸ್ಥಿತಿಗೆ ತಕ್ಕಂತೆ ಹೊಂದಾಣಿಕೆ ಅಗತ್ಯ. ಹೈನುಗಾರಿಕೆ ಮತ್ತು ಕೋಳಿ ಸಾಕಣೆಯಿಂದ ಬಂದಂಥ ಸಾವಯವ ಗೊಬ್ಬರಗಳನ್ನು ಬೆಳೆ ಉತ್ಪಾದನೆಗೆ ಉಪಯೋಗಿಸಿ ರಸಗೊಬ್ಬರಗಳ ಪ್ರಮಾಣವನ್ನು ನಿರ್ದಿಷ್ಟ ಪ್ರಮಾಣದಲ್ಲಿ ಕಡಿಮೆ ಮಾಡಬೇಕು. ರೈತರು ತಾಂತ್ರಿಕತೆಯನ್ನು ಅನುಭವದ ಆಧಾರದ ಮೇಲೆ ಮಾರ್ಪಡಿಸಿಕೊಂಡು ಅಳವಡಿಸಿಕೊಳ್ಳುವುದು ಅಗತ್ಯ. ಹೈನುಗಾರಿಕೆ, ಎರೆಹುಳು ಗೊಬ್ಬರ ತಯಾರಿಕೆ, ಗೋಬರ್ ಗ್ಯಾಸ್ ಘಟಕ, ಉಪಕಸುಬುಗಳು ಸಮಗ್ರ ಕೃಷಿಯಲ್ಲಿ ಉತ್ಪಾದಕತೆ ಮತ್ತು ವರಮಾನ ಸ್ಥಿರತೆ ಕಾಪಾಡುವಲ್ಲಿ ಪ್ರಮುಖವಾಗಿವೆ. ಯಾಕೆಂದರೆ ಇತ್ತೀಚೆಗೆ ಬೆಳೆ ಉತ್ಪಾದನೆಗೆ ಸಾವಯವ ಗೊಬ್ಬರಗಳ ಕೊರತೆಯಾಗಿ ಉತ್ಪಾದಕತೆ ಕುಂಠಿತಗೊಳ್ಳುತ್ತಿದೆ. ಅಲ್ಲದೆ ಅಡುಗೆ ಮಾಡಲು ಉರುವಲು ಮತ್ತು ನೈಸರ್ಗಿಕ ಅನಿಲ ದುಬಾರಿಯಾಗುತ್ತಿವೆ. ವಿದ್ಯುತ್ ಶಕ್ತಿಯ ಕೊರತೆ ಸಾಮಾನ್ಯ. ಇವೆಲ್ಲವುಗಳಿಗೆ ಗೋಬರ್ ಗ್ಯಾಸ್ನಿಂದ ಪರಿಹಾರ ಸಿಗುತ್ತೆ. ಬಯೋಗ್ಯಾಸ್ ಘಟಕದಿಂದ ಹೊರಬಂದಂಥ ದ್ರವರೂಪದ ಸಗಣಿ ಕೊಟ್ಟಿಗೆ ಗೊಬ್ಬರಕ್ಕಿಂತ ಹೆಚ್ಚಿನ ಪ್ರಮಾಣದ ಪೋಷಕಾಂಶಗಳನ್ನು ಹೊಂದಿರೋದಲ್ಲದೆ ಬೆಳೆ ಅವಶೇಷಗಳಿಂದ ಕಾಂಪೋಸ್ಟ್ ತಯಾರಿಸಲು ಅತಿ ಉತ್ತಮವಾಗಿರುತ್ತೆ. ಒಣಬೇಸಾಯ ಪ್ರದೇಶಗಳಲ್ಲಿ ಮಳೆ ಕಡಿಮೆ, ಬೆಳೆಗಳಿಗೆ ಹಸಿಯ ಕೊರತೆ ಸಾಮಾನ್ಯ. ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳನ್ನು ಆದ್ಯತೆ ಮೇರೆಗೆ ಕೈಗೊಂಡು ಮಳೆ ನೀರನ್ನು ಕೃಷಿ ಹೊಂಡಗಳಲ್ಲಿ ಶೇಖರಿಸಿ ಬೆಳೆಗಳಿಗೆ ಸಂದಿಗ್ಧ ಹಂತಗಳಲ್ಲಿ ನೀರು ಕೊಡಬೇಕು. ಹೆಚ್ಚು ಆಳದ ಕಪ್ಪು ಜಮೀನಿನಲ್ಲಿ ಹಿಂಗಾರಿನಲ್ಲಿ ಕುಸುಬೆ, ಕಡಲೆ ಒಂದಕ್ಕೆ 3 ಸಾಲಿನಂತೆ ಬೆಳೆದರೆ ಲಾಭದಾಯಕ. ಮಧ್ಯಮ ಕಡಿಮೆ ಆಳದ ಕಪ್ಪು ಜಮೀನಿನಲ್ಲಿ ಸಜ್ಜೆ, ಶೇಂಗಾ ಮತ್ತು ಸೂರ್ಯಕಾಂತಿ ಶೇಂಗಾ ಈ ಬೆಳೆ ಪದ್ಧತಿಗಳು ಲಾಭದಾಯಕ. ಇವುಗಳ ಜೊತೆಗೆ ಹಣ್ಣಿನ ಗಿಡಗಳಾದಂಥ ಬಾರೆ, ದಾಳಿಂಬೆ, ಚಿಕ್ಕು ಇತ್ಯಾದಿಗಳನ್ನು ಬೆಳೆದು ಕೃಷಿ ಹೊಂಡದಲ್ಲಿ ಶೇಖರಿಸಿದಂಥ ನೀರನ್ನು ಸಂದಿಗ್ಧ ಹಂತಗಳಲ್ಲಿ ಕೊಡಬಹುದು. ಬದುಗಳ ಮೇಲೆ ಮೇವಿನ ಗಿಡಗಳು, ಹುಲ್ಲು ಇಂಥವನ್ನು ಬೆಳೆದು ಸಣ್ಣ ಪ್ರಮಾಣದಲ್ಲಿ ಹೈನುಗಾರಿಕೆ, ಆಡು ಸಾಕಣೆ, ಉಪಕಸುಬುಗಳನ್ನು ಅಳವಡಿಸಿಕೊಳ್ಳಬಹುದು. ಇದುವರೆಗೆ ಗಿರೀಶ್ ವಿ ಪಾಟೀಲ್ ಅವರಿಂದ ರೈತರಿಗೆ ಸಲಹೆ ಕೇಳಿದಿರಿ. ಈಗ ಮತ್ತಷ್ಟು ಕೃಷಿ ಗೀತೆಗಳು. ಶುದ್ಧರಾಗಿ ಶುದ್ಧರಾಗಿ ಸಿದ್ಧರಾಗಿ ಶುದ್ಧರಾಗಿ ಬೆಳೆಯಲು ನೀವು ಸಿದ್ಧರಾಗಿ ಶುದ್ಧರಾಗಿ ಸಿದ್ಧರಾಗಿ ಶುದ್ಧರಾಗಿ ಬೆಳೆಯಲು ನೀವು ಸಿದ್ಧರಾಗಿ ದ್ವಿದಳ ಧಾನ್ಯ ಧಾನ್ಯದ ಪರ್ಯಾಯ ಸಾಕು ಸಫಲರಾಗಿ ಬಾರದ ಮಳೆ ತಂದ ಬೆಂಕಿ ಜಿಗಿಯಳು ಬವರಾಗಿ ಶುದ್ಧರಾಗಿ ಸಿದ್ಧರಾಗಿ ಶುದ್ಧರಾಗಿ ಬೆಳೆಯಲು ನೀವು ಸಿದ್ಧರಾಗಿ ಜೀವನದಿ ಅನುಭವ ಮಾಡಿಕೊಳ್ಳರಾಗಿ ಜೀವನದಿ ಅನುಭವ ಮಾಡಿಕೊಳ್ಳರಾಗಿ ಶುದ್ಧರಾಗಿ ಸಿದ್ಧರಾಗಿ ಕೆಲವರು ಇದುವರೆಗೆ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ವಿವಿಧ ಕಲಾವಿದರುಗಳ ಧ್ವನಿಯಲ್ಲಿ ಕೃಷಿ ಗೀತೆಗಳನ್ನು ಕೇಳಿದಿರಿ. ಈಗ ಕೆಲವು ಪರಿಸರ ಗೀತೆಗಳು. Thank you. ಪಾಯಿಂಟ್ 5 ಮೆಗಾಹರ್ಟ್ಸ್ ಅಥವಾ 2.98 ಮೀಟರ್ಗಳ ತರಂಗಾಂತರಗಳಲ್ಲಿ ಹೊಸಪೇಟೆ ಆಕಾಶವಾಣಿ ಕೇಂದ್ರದಿಂದ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಪರಿಸರ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಈಗ ಒಂದು ಪುಟ್ಟ ಪ್ರಕಟಣೆ. ಸದಾ ಬಾಲರೂಪಾಭಿ ವಿಘ್ನಾದ್ರಿಹನ್. ಸಂಗೀತ, ಕಲೆ, ಸಾಹಿತ್ಯ ನಮ್ಮ ಸಂಸ್ಕೃತಿಯ ಆಧಾರ ಸ್ತಂಭಗಳು. ಸಂಸ್ಕೃತಿಯ ಉಳಿವು ದೇಶದ ಉಳಿವು. ಸಂಸ್ಕೃತಿ ಸಂಪನ್ನ ಯುವಶಕ್ತಿ ದೇಶದ ಶಕ್ತಿ. ಎಳವೆಯಲ್ಲಿ ಮಕ್ಕಳಲ್ಲಿ ಓದುವ ಹಾಡುವ ಹವ್ಯಾಸವನ್ನು ಬೆಳೆಸೋಣ. ಕೇಳನು ಹರಿತಾಳನು ತಾಳಮೇಳಗಳಿದ್ದು ಪ್ರೇಮವಿಲ್ಲದ ಗಾನ ಕೇಳನು ಹರಿತಾಳನು ತಾಳಮೇಳಗಳಿದ್ದು ಪ್ರೇಮವಿಲ್ಲದ ಗಾನ ಕೇಳನು. ನಮ್ಮ ಪ್ರಾಚೀನ ಕಲೆಗಳು, ವಾಸ್ತುಶಿಲ್ಪ, ನೃತ್ಯ, ಪುರಾಣಗಳು ಸಾರುವ ಶುಭ ಸಂದೇಶಗಳನ್ನು ಮೈಗೂಡಿಸಿಕೊಂಡು ನಮ್ಮ ಮಕ್ಕಳು ಬೆಳೆಯಲಿ. ಭಾವಿ ಭಾರತ ಖಂಡಕ್ಕೆ ಸದೃಢ ಸುಸಂಸ್ಕೃತ ಪ್ರಜೆಗಳನ್ನು ನೀಡುವ ಹೊಣೆ ಪ್ರತಿಯೊಬ್ಬ ಪ್ರಜ್ಞಾವಂತ ಪ್ರಜೆಯದು. பாருக்குள்ளே நல்ல நாடு எங்கள் பாரத நாடு பாருக்குள்ளே நல்ல நாடு சனித நித மத மக சமகன பன்னி நாட பவிதவ்யக்கே ஹொச கனசு கட்டோண பத்ர பாரதத ரூவாரிகளு நாவாகோண ಇದುವರೆಗೆ ಪ್ರಕಟಣೆಯನ್ನು ಕೇಳಿದಿರಿ. ಕೊನೆಯಲ್ಲಿ ಮತ್ತೊಂದು ಪರಿಸರ ಗೀತೆ. Thank you. ನಮ್ಮ